ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಹಮ್ ಬೋಲ್ ರಹ ತೆರೆ ಬೀಜೂ ಕಾ ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೇ ಬಡೆ ಬುಜುರ್ಗೊ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥಾ ಮಾಟಿ ಭೀ ತಂದುರುಸ್ತ ಥಾ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ಶ್ರೋತೃಗಳ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಅನುಭವಗಳ ಕುರಿತು ಜೋಯಿಡಾದ ವಾಣಿ ರಾಘವೇಂದ್ರ ಪೈ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ಎಚ್ಬಿ ರಾಮಡ್ಗಿ ಅನಂತರ ಪೌಷ್ಟಿಕ ಕೈತೋಟ ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿರ್ಸಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ರವಿ ವಾಯ್ ಬನ್ನಿ ಮೊದಲಿಗೆ ಕೇಳೋಣ ಹೈನುಗಾರಿಕೆ ಅನುಭವಗಳ ಕುರಿತು ಜೋಯಿಡಾದ ವಾಣಿ ರಾಘವೇಂದ್ರ ಪೈ ಅವರೊಂದಿಗೆ ಸಂದರ್ಶನ ಈಗ ನಮ್ಮ ಜೊತೆಯಲ್ಲಿ ವಾಣಿ ರಾಘವೇಂದ್ರ ಪೈ ಅವರು ಇದ್ದಾರೆ ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಜೋಯಿಡಾ ತಾಲೂಕಿನ ಪೋಟೋಲಿ ಗ್ರಾಮದಲ್ಲಿ ಅವರು ಮನೆಯವರು ಕೂಡ ಇವ್ರ ಜೊತೆ ಕೈ ಜೋಡಿಸಿದ್ದಾರೆ ಇಬ್ರು ಕೂಡ ಉತ್ಕೃಷ್ಟವಾಗಿ ಹೈನುಗಾರಿಕೆ ಅನ್ನೋದಕ್ಕಿಂತ ಪಶುಸಂಗೋಪನೆ ಅಂದ್ರೆ ಬಹಳ ಒಳ್ಳೇದು ಯಾಕಂದ್ರೆ ಅವರು ಸಾಕಿದಂತ ಈ ಆಕಳುಗಳು ಹಾಲಿಗೆ ಅಷ್ಟೇ ಅಲ್ಲ ಬೇರೆ ಅಂದ್ರೆ ನಮಗೆ ಗೊಬ್ಬರ ಹೊಲಕ್ಕೆ ಬೇಕು ತೋಟಕ್ಕೆ ಬೇಕು ಅದರ ಉಪಯೋಗವನ್ನು ಕೂಡ ಸಮರ್ಪಕವಾಗಿ ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನೊಳಗೆ ಅವುಗಳನ್ನ ಸಂಗೋಪನೆ ಮಾಡ್ತಾ ಇದ್ದಾರೆ ಅವ್ರ ಬಾಯಿಂದನ ಕೇಳೋಣ ನಮಸ್ಕಾರ ಮಾಣಿಯವರು ನಮಸ್ಕಾರ ಹೈನುಗಾರಿಕೆ ಎಷ್ಟು ವರ್ಷದಿಂದ ನಿಮ್ಮ ಮನೆತನದಲ್ಲಿ ಮಾಡ್ಕೋಂತ ಬಂದಿದ್ದೆ ನಾನ್ ಮದ್ವೆ ಆಗಿ ಬರೋಕ್ಕಿಂತ ಮುಂಚೆಯಿಂದನೂ ನಮ್ಮ ಅತ್ತೆ ಇದನ್ನ ಮಾಡ್ಕೊಂಡು ಬಂದಿದ್ದು ಅವರಿಗೆ ದನ ಅಂದ್ರೆ ತುಂಬಾ ಪ್ರೀತಿ ಇತ್ತು ಹಾಗಾಗಿ ಅವರ ಜೀವನ ಮಕ್ಕಳನ್ನ ಸಾಕಿದ್ದೆ ಹೈನುಗಾರಿಕೆಯಿಂದ ಅಂತ ಅವರು ಹಾಲು ಮಾರಿ ದನ ಸಾಕಿನೇ ಅವರು ಚಿಕ್ಕವರಿರ್ತಾ ಮಕ್ಕಳನ್ನ ದೊಡ್ಡವರು ಮಾಡಿದ್ದಂತೆ ಆಮೇಲೆ ನಾನು ಮದ್ವೆ ಆಗಿ ಬಂದ್ಮೇಲೆ ನನಗೆ ಮೊದಲು ಏನು ಗೊತ್ತಿರಲಿಲ್ಲಾಗಿತ್ತು ಹೈನುಗಾರಿಕೆ ಬಗ್ಗೆ ದನದ ಕೆಲಸದ ಬಗ್ಗೆ ನನಗೇನು ಗೊತ್ತಿರಲಿಲ್ಲಾಗಿತ್ತು ನನ್ನ ತವ್ರ ಮನೆಯಲ್ಲಿ ಏನು ದನ ಎಲ್ಲ ಇರಲಿಲ್ಲಾಗಿತ್ತು ನಮ್ಮಮ್ಮ ಟೀಚರ್ ಇದ್ರು ತೋಟದ ಮನೆ ಅಲ್ಲ ನಮ್ದು ಹಾಗಾಗಿ ನನಗೆ ಅಷ್ಟೊಂದು ಇದಿರಲಿಲ್ಲ ಸುಮ್ಮನೆ ಹಾಬಿ ಇತ್ತು ಹೂವಿನ ಗಿಡ ಮಾಡೋದು ಅಷ್ಟೇ ಬಿಟ್ರೆ ಈ ತರ ತೋಟ ಗದ್ದೆಯಲ್ಲಿ ಕೆಲಸ ಮಾಡಿ ಆಗ್ಲಿ ತೋಟದಲ್ಲಿ ಕೆಲಸ ಮಾಡಾಗ್ಲಿ ದನ ಕರುಗಳು ಕೆಲಸ ಮಾಡಿ ನನಗೇನು ಗೊತ್ತಿರಲಿಲ್ಲಾಗಿತ್ತು ಮತ್ತೆ ಈಗ ಮದ್ವೆ ಆಗಿ ಬಂದ್ಮೇಲೆ ಫಸ್ಟ್ಗೆ ಸ್ವಲ್ಪ ದನ ಕಟ್ಟುದು ಬಿಡುದಷ್ಟೇ ಕಲ್ತಿದ್ದು ಹಾಲು ಕರಿಯಕ್ಕೆಲ್ಲ ಹೋಗ್ತಿರ್ಲಿಲ್ಲಾಗಿದ್ದೆ ನಾನು ನಮ್ಮ ಮನೆಯವ್ರು ಮಾಡ್ತಿದ್ರು ನಮ್ಮ ಅತ್ತೆ ಎಲ್ಲ ಮಾಡ್ತಿದ್ರು ಮಕ್ಳು ದೊಡ್ಡವರಾಗೋ ತನಕನೂ ನಾನು ಅಷ್ಟು ಕೊಟ್ಟಿಗೆ ಕೆಲಸ ಮಾಡ್ತಿರ್ಲಿಲ್ಲಾಗಿದ್ದೆ ಮತ್ ಸ್ವಲ್ಪ ಮಕ್ಳು ದೊಡ್ಡವರ ಶಾಲೆಗೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ನಿಧಾನಕ್ಕೆ ಒಂದೊಂದು ದನ ಹಾಲು ಹಿಂಡುದು ಅದನ್ನೆಲ್ಲ ಕಲಿತೆ ಆಮೇಲೆ ನಮ್ಮ ಅತ್ತೆಗೆ ಸ್ವಲ್ಪ ವಯಸ್ಸಾದ್ಮೇಲೆ ಅವರು ಹೋಗೋದು ಬಿಟ್ಟ ಮೇಲೆ ಮತ್ತೆ ಎಲ್ಲ ಮಾಡೋದು ರೂಢಿ ಆಯ್ತು ದನಗಳಿಗೆಲ್ಲ ಹಿಂಡಿ ಕೊಡೋದು ಹುಲ್ಲು ಹಾಕೋದು ಕಟ್ಟೋದು ಬಿಡೋದು ಮತ್ತೆ ಹಾಲು ಹಿಂಡೋದು ಇದನ್ನೆಲ್ಲ ಕಲ್ತಿದ್ದೀನಿ ಚೆನ್ನಾಗಿ ಮಾಡ್ತೀನಿ ನಮ್ಮನೆಯಲ್ಲಿ ಸುಮಾರು ಒಂದು

ಇಷ್ಟೊಳಗೆ ಇದ್ಯಾಕೆ ಮಾಡಿಲ್ಲ, ಇದು ಟಾರ್ಗೆಟ್ ಪೂರ್ಣ ಮಾಡಿಲ್ಲ, ಇದಾಗ್ಲಿಲ್ಲ ಅದಾಗ್ಲಿಲ್ಲ ಅನ್ನುವಂತ ಒಂದು ಒತ್ತಡದ ಜೀವನ ಇಲ್ಲ. ಒಂಥರ ಒಂದು ಶಾಂತ ಜೀವನ, ಒಂದು ನಿರಂತರವಾದ ಒಂದು ಕೆಲಸ ಇಟ್ಕೊಂಡು ಒಂದು ಆರೋಗ್ಯವಂತ ಜೀವನವನ್ನು ನಾವು ಕಂಡುಕೊಳ್ತಾ ಇದ್ದೀವಿ ಇದೆಲ್ಲ. ಹಾಗಾಗಿ ಸಂತೋಷ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಮೊದಲು ಅನಿಸ್ತಿತ್ತು ಅದೇ ಮದ್ವೆ ಆಗಿ ಬಂದಾಗ, ನಂಗೆ ಗೊತ್ತಿಲ್ಲದೆ ಇದ್ದಾಗ ಈ ಕೆಲಸ ಇದನ್ನ ಹೇಗಪ್ಪ ಮೇಂಟೈನ್ ಮಾಡೋದು, ನನಗಾಗುತ್ತಾ ಅಂದ್ರೆ. ನಾವು ಹೇಗೆ ಇರ್ತೀವಿ ಅಂತಂದ್ರೆ ಪ್ರಾಣಿಗಳಿಗೂ ಹಾಗೆ, ನಾವು ಹತ್ರ ಹೋಗಿ ಅವರಿಗೆ ತಿಂಡಿ ಕೊಟ್ಟು ಇದೆಲ್ಲ ಮಾಡಿದ್ಮೇಲೆ ಅವಕ್ಕೂ ಗೊತ್ತಾಗುತ್ತೆ, ಒಂಥರ ಬಾಂಡಿಂಗ್ ನಮ್ಗೆ ಅವರಿಗೆ ಬಾಂಡಿಂಗ್ ಶುರು ಆಗ್ಬಿಡುತ್ತೆ. ಅವಾಗ ಪ್ರೀತಿ ಬೆಳೆಯುತ್ತೆ ಅವರಿಗೆ, ನಮ್ಮ ಮೇಲೂ ಪ್ರೀತಿ ಆಗಿದ್ ನಮಗೂ ಅವ್ರ ಜೊತೆ ಪ್ರೀತಿ ಇರುತ್ತೆ. ನಾವು ದೂರದಿಂದ ನೋಡಿದಾನು ಪ್ರೀತಿ ಬೆಳೆಯಲ್ಲ, ಸುಮ್ನೆ ಸಣ್ಣ ಕರುಗಳಿಗೆ ಮರಿಗಳಿಗೆ ಪ್ರೀತಿ ಮಾಡಬಹುದು. ಈಗ ನಮ್ಗೆ ಮಕ್ಕಳ ಮೇಲೆ ಮನೆಯವ್ರ ಮೇಲೆ ಹೇಗೆ ಪ್ರೀತಿ ಬರುತ್ತೋ ಹಾಗೆ ದನ ಕರುಗಳಿಗೆ ಪ್ರೀತಿ ಬರೋದೇ ಅವಾಗ ಅವ್ರು ಕೆಲಸ ಮಾಡಿದಾಗ ಮಾತ್ರ. ಆ ಕೆಲಸ ಮಾಡಿದಾಗ ನಮ್ಗೆ ಖುಷಿ ಆಗತ್ತೆ. ಹಾ, ಅವಕ್ಕೂ ಹಾಗೆ. ಮೊದ್ಲೆಲ್ಲ ಆದ್ರೆ ನನ್ಗೆ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು, ಅಯ್ಯೋ ಎಲ್ಲಿ ಹೊಡೆದು ಬಿಡ್ತದೋ ಕಾಲ್ ಒದಿತದೋ ಅಂತ ಎಲ್ಲ ಹೆದರಿ. ಹೀಗೆ ರೂಢಿ ಆಗಿದೆ, ಹೆದರಿಕೆ ಆಗೋದಿಲ್ಲ. ಅವರ ಅಡಿಯಿಂದ ಹೋದ್ರೂ ನನ್ಗೆ ಏನು ಮಾಡೋದಿಲ್ಲ ದನಗಳು ಅಂದ್ರೆ, ಅಷ್ಟು ಅವಕ್ಕೆ ಗೊತ್ತಿದೆ. ಹಾ, ಇವ್ ಮನೆಯವರು, ನಮ್ಗೆ ತಿಂಡಿ ಕೊಡೋರು, ನಮ್ಗೆ ಸಾಕುವವರು ಅಂತ ಅವ್ರು ಇದ್ರಲ್ಲಿ ಇರಬಹುದು. ಅದು ಸಹಜವಾಗಿ ನಾವು ಆಹಾರ ಕೊಡ್ತೀವಿ, ಮೈ ತಿಕ್ತೀವಿ, ನೀರ್ ಕುಡಿಸ್ತೀವಿ, ಮೈ ತೊಳಿತೀವಿ, ಇಂಥ ಒಂದಾಗ ಸಹಜವಾಗಿ ಬಹಳ ಪ್ರೀತಿ ಮಾಡ್ತಾವ. ನಮಗ ನೋಡಿದ ತಕ್ಷಣ ಅಂಬ ಅಂತ ಕೂಗ್ತಾವ. ಹಿಂಗೆಲ್ಲಾನು ಆಗುತ್ತೆ, ಕರೆದ್ರೆ ಬರ್ತವೆ. ಕರುಗಳಾದ್ರೂ ಹಾಗೆ ನಮ್ಮನ್ ಕಂಡ್ಕೊಡ್ಲೆ ಹತ್ರ ಬರ್ತವೆ. ಹಾಗಾಗಿ ಒಂಥರ ಒಂದು ಪ್ರೀತಿ ಅವಕ್ಕೂ ಬೆಳೆದಿರತ್ತೆ, ನಮಗೂ ಬೆಳೆದಿರತ್ತೆ. ನಾವು ಒಂಥರ ನೆಮ್ಮದಿ ಸಂತೋಷ ಸಿಗುತ್ತೆ. ಮತ್ತೆ ಅದಕ್ಕೆ ಒಂದು ಕೊಠಡಿನ ಕಟ್ಟಿದ್ದಾರೆ, ಅದರ ನಿರ್ವಹಣೆ ಕೂಡ ಬಹಳ ಮುಖ್ಯ. ಅವುಗಳಿಗೆ ಏನಾಗಬಾರ್ದು, ಮತ್ತೆ ಅದಕ್ಕೆ ಸಣ್ಣ ಪುಟ್ಟ ರೋಗಗಳು ಕೂಡ ಬರಬಾರ್ದು, ಕೆಚ್ಚಲು ಬಾವು ಬರಬಾರ್ದು, ಇಂಥವೆಲ್ಲ. ಅದಕ್ಕಾಗಿ ಸಗಣಿಯನ್ನ ಸಮರ್ಪಕವಾಗಿ ಕ್ಲೀನ್ ಮಾಡೋದು, ಅಲ್ಲಿ ಗಂಜಲ ಹಾಕಿದ್ದನ್ನು ಕೂಡ ನೀರ್ ಹಾಕಿ ತೊಳೆಯುದು, ಇಂಥವೆಲ್ಲನು. ಮತ್ತೆ ಅವಕ್ಕೆ ಸೊಳ್ಳೆ ನೊಣ ಇಂತ ಸಮಸ್ಯೆಗಳು ಇರ್ತವು. ಕೊಟ್ಟಿಗೆ ನಾವು ಮೊದ್ಲು ಸಿಮೆಂಟ್ ಇನ್ ಕಟ್ಸಿದೀವಿ ಈಗ ಇಷ್ಟೊಂದ್ ದನ ಇದ್ದಿದ್ದಕ್ಕೆ. ಹಾಗಾಗಿ ದಿವಸ ಬೆಳಿಗ್ಗೆ ಒಂದ್ಸಲ ಅವನ್ನ ಎಲ್ಲ ಕ್ಲೀನ್ ಮಾಡಿ ದನ ಹೊರಗ್ ಬಿಟ್ಟ ಮೇಲೆ ಸಗಣಿ ಕಲಸಿ ಹಾಕ್ಬೇಕು ಬಯೋಗ್ಯಾಸ್ಗೆ. ಅದ್ ಕಲಸಿ ಹಾಕಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ, ಅಲ್ಲಿ ನಲ್ಲಿ ವ್ಯವಸ್ಥೆ. ಕ್ಲೀನ್ ಆಗಿ ತನ್ನ ಗುಡಿಸಿ ಕೊಟ್ಟಿಗೆಯನ್ನ ತೊಳೆದು ಬಿಡ್ತೇವೆ. ಅವು ಸಂಜೆ ದನ ಬರ್ಬೇಕಾದ್ರೆ ಕೊಟ್ಟಿಗೆ ಒಣಗಿದ್ದು ಇರ್ತದೆ. ಮತ್ತೆ ಇನ್ನೊಂದು ಅಂತಂದ್ರೆ, ಇದು ನಮ್ದು ಎಲ್ಲ ಹಳ್ಳಿ ದನ ಆಗಿರೋದ್ರಿಂದ ಅದಕ್ಕೆ ರೋಗ ಕಡಿಮೆ. ಜರ್ಸಿ ದನಕ್ಕಾದ್ರೆ ಅದಕ್ಕೆ ಮೇಂಟೆನೆನ್ಸ್ ತುಂಬಾ, ದಿವಸ ಸ್ನಾನ ಮಾಡಿಸ್ಬೇಕು, ಹೊರಗ್ ಬಿಡೋ ಹಂಗಿಲ್ಲ ಅವ್ರನ್ನ. ಅದೇ ಇದಕ್ಕೆ ಅಷ್ಟೊಂದು ಮೇಂಟೆನೆನ್ಸ್ ಇರಲ್ಲ ಹಳ್ಳಿ ದನಗಳಿಗೆ. ಹಾಲ್ ಕಡಿಮೆ ಇದ್ರು ಕೂಡ ಮೇಂಟೆನೆನ್ಸ್ ಕಡಿಮೆ. ಇವು ಕಾಡಿಗೆ ಬಿಟ್ರೆ ಮೆಂದ್ಕೊಂಡು ಸಾಯಂಕಾಲ ಅಂತಂದ್ರೆ ಬಂದ್ಬಿಡ್ತಾವ. ಹಾಗಾಗಿ ಇಡೀ ದಿವಸ ಅದ್ರ ಕೆಲಸ ಮಾಡ್ತಾ ಇರ್ಬೇಕು ಅಂತ ಇಲ್ಲ. ನೀವು ಒಂದ್ಸಲ ಕ್ಲೀನ್ ಮಾಡಿದ್ರೆ ಆ ಕೊಟ್ಟಿಗೆ ಕ್ಲೀನ್ ಇರತ್ತಾ. ಆಮೇಲೆ ಸಂಜೆ ಬಂದ್ಮೇಲೆ ಅವ್ರನ್ನ ಕಟ್ಟಿ, ಎಲ್ಲಾದ್ರೂ ಯಾವಾಗ ತೊಂದ್ರೆ ಆಗತ್ತೆ, ಏನಾದ್ರೂ ಗಾಯ ಮಾಡ್ಕೊಂಡು ಬಂದ್ವು ಕಾಡಿಗೆ ಹೋದಾಗ ಎಲ್ಲೋ ತಾಕ್ತು, ಆ ಗಾಯಕ್ಕೆ ನೀವು ಸರಿ ಇದ್ ಮಾಡಿಲ್ಲ, ಅವಾಗ ನೊಣ ಕೂತು ಹುಳಗಿಳ ಆಗೋ ಚಾನ್ಸಸ್ ಇರ್ತವೆ. ಹಾಗಾದ್ರೆ ಮಾತ್ರ ಆಗ ಅದಕ್ಕೆ ಮೊದ್ಲೇ ನಾವು ಒಂದಿಷ್ಟು ಬೇವಿನ ಎಣ್ಣೆ ತಂದಿಟ್ ಬಿಟ್ಟಿರ್ತೀವಿ. ಬೇವಿನ ಎಣ್ಣೆ ಮತ್ತೆ ದನದ ಆಸ್ಪತ್ರೆಯಲ್ಲಿ ಒಂದು ಅದಕ್ಕೆ ಹಚ್ಚುವ ಮುಲಾಮ ಸಿಗ್ತದೆ, ಅದನ್ನ ತಂದಿಟ್ಟಿರ್ತೀವಿ. ಬೇವಿನ ಎಣ್ಣೆ ಒರೆಸಿ ಅದನ್ನ ಗಾಯ ಬೇಗ ಒಣಗಿಸಿ ಬಿಟ್ರೆ ಹುಳ ಆಗೋದಿಲ್ಲ ಹಾಗೆಲ್ಲ. ಆದ್ರೂ ಮೇಂಟೆನೆನ್ಸ್ ತುಂಬಾ ಕಡಿಮೆ, ಕ್ಲೀನ್ ಇರ್ತಾವ ಹೆಚ್ಚಾಗಿ ಈ ಹಳ್ಳಿ ದನಗಳು. ನಾವು ಪ್ರತಿ ದಿವಸ ಸ್ನಾನ ಮಾಡಿಸ್ಬೇಕು ಅನ್ನೋದೆಲ್ಲ ಏನಿರೋದಿಲ್ಲ, ಅವು ಸ್ವಚ್ಛ ಇರ್ತವೆ. ಸಾಮಾನ್ಯವಾಗಿ ನಾವು ಈಗ ಸಂಜೆ ಹಾಲ್ ಕರೀಲಿಕ್ಕೆ ಹೋದಾಗ್ಲೂ ಅಷ್ಟೇ, ಒಂದ್ಸಲ ಎಲ್ಲ ಸಗಣಿ ಒಟ್ಟಾಕಿ ಆ ಕಡೆ ಇಟ್ ಬಂದ್ಬಿಡೋದು, ಅಂದ್ರೆ ಅವ್ ಮಲಗ್ಲಿಕ್ಕೆ ಅನುಕೂಲ ಆಗ್ಲಿ, ಅದ್ರ ಮೇಲೆ ಎಲ್ಲ ಮಲಗೋದ್ ಬೇಡ ಅಂತ ಹೇಳಿ. ಆಮೇಲೆ ಅವ್ರು ಬಿಟ್ಮೇಲೆ ಹಾಗಾಗಿ ಅಷ್ಟೊಂದು ಇದಾರಲ್ಲ, ಕ್ಲೀನ್ ಆಗಿ ನಾವು ಕ್ಲೀನ್ನೆಸ್ ನನ್ನ ಮೇಂಟೈನ್ ಮಾಡ್ಕೊಂಡ್ ಬಿಟ್ರೆ ಆಯ್ತು. ಮಾಡ್ಬೇಕಾದ್ರೆ ಒಂದ್ಸಲ ಯಾವಾಗ ಹೋಗಿರ್ತೀವ ಅವಾಗ್ಲೇ ಅದನ್ನ ಮಾಡಿಟ್ಟು ಬಂದ್ಬಿಡೋದು. ಈ 17 ದನಗಳು ಒಂದು ಮನೆಯಲ್ಲಿ ಹುಟ್ಟುದು ಬೆಳೆಯುದು, ಹುಟ್ಟುದು ಬೆಳೆಯುದು, ಅವ್ರ ಜೊತೆಗೆ ಇರುದು, ಈ ರೀತಿನ ಆಗಿದ್ದಲ್ಲ. ಹೌದೌದು, ಅದೇ ನಮ್ಮ ಅತ್ತೆ ಬರ್ಬೇಕಾದ್ರೆ ಒಂದು ಆಕಳು ಒಂದು ಕರು ಅನ್ನೇನು ತಂದಿದ್ರಂತ ಅವ್ರು ಇದ್ ಮಾಡ್ಬೇಕಾದ್ರೆ. ಅದರದೇ ಎಲ್ಲ ಕರುಗಳೇ ನಮ್ಮ ಮನೇಲಿ ಇರೋದು, ನಾವ್ ಎಂದು ಕೊಂಡು ತಂದಿದ್ದಿಲ್ಲ. ಈಗ ಹಾಲು ಕಡಿಮೆ ಆಯ್ತು ಅಂತ ಕೊಂಡು ತರೋದು ಮತ್ತೆ ಮಾರೋದು ಇದು ಮಾಡ್ಲಿಲ್ಲ. ನಾವು ಮಾರಿದ್ವಿ ಯಾಕಂದ್ರೆ ಕೊಟ್ಟಿಗೆಯಲ್ಲಿ ಕಟ್ಲಿಕ್ಕೆ ಜಾಗ ಇಲ್ದೆ ಇರುವಾಗ ಒಂದ್ ಸ್ವಲ್ಪ ಸಣ್ಣ ಕರುಗಳನ್ನ ಬೇಕು ಅಂದವರಿಗೆ ಕೊಟ್ಟಿದೀವಿ. ಆದ್ರೆ ನಮ್ ದನಗಳು ಹೇಗಾಗಿದಾವೆ ಅಂತಂದ್ರೆ ತುಂಬಾ ಸಂಖ್ಯೆಯಲ್ಲಿ ಇರೋದ್ರಿಂದ, ಮತ್ತೆ ನಾವು ಈ ಭಾಗದಲ್ಲಿ ಎಲ್ಲರೂ ಹೀಗೆ ಸಾಕ್ತಾರೆ ಅಂತ ಇಲ್ಲ, ಅವ್ರಿಗೇನು ಕೊಡೋದಿಲ್ಲ. ನಾವು ಹಾಗಲ್ಲ, ಎಲ್ಲಾ ದನಗಳಿಗೂ ಸಾಯಂಕಾಲ ಕಲಗಚ್ಚಿ ಕೊಡ್ತೀವಿ ಮತ್ತೆ ಬೆಳಿಗ್ಗೆನು ಒಂದ್ ಸ್ವಲ್ಪ ಕೊಡ್ತೀವಿ. ಹಾಗಾಗಿ ಅವಕ್ಕೊಂಥರ ಪ್ರೀತಿ, ಡೈಲಿ ನಮ್ಗೆ ಸಂಜೆ ಮನೆಗೆ ಅವು ಬಂದೇ ಬಿಡ್ತಾವೆ, ಯಾವುದೂ ತಪ್ಪಿಸ್ಕೊಳ್ಳೋದಿಲ್ಲ. ಮತ್ತೆ ಗ್ರೂಪ್ ಅಲ್ಲಿ ಇರೋದ್ರಿಂದ, ದೊಡ್ಡ ಗ್ರೂಪ್ ಇರೋದ್ರಿಂದ ಅವು ಬೇರೆ ಕಡೆ ಹೋದ್ರು ಉಳಿಯಲ್ಲ. ಈಗ ನಮ್ಮ ಸುತ್ತಮುತ್ತಲು ಹಳ್ಳಿಗೆಲ್ಲಾದ್ರೂ ಈಗ ಒಂದ್ ಸುಮಾರು ಒಂದ್ 5-6 ಕಿಲೋಮೀಟರ್ ಏರಿಯಾದಲ್ಲಿ ನಾವ್ ಯಾರಿಗಾದ್ರೂ ದನ ಕೊಟ್ರೆ ಅದು ಮಾರನೇ ದಿವಸ ನಮ್ಮ ಮನೆಗೆ ಬಂತು ಅಂತಾನೆ ಗ್ಯಾರಂಟಿ, ಅದು ಉಳಿಯಲ್ಲ, ಎಲ್ಲೂ ಉಳಿಯಲ್ಲ. ಹಾಗಾಗಿ ನಮ್ಮ ಕೊಟ್ಟಿಗೆಯಲ್ಲಿರೋದು ಎಲ್ಲ ಅವ್ರದೇ ಕರುಗಳು, ಅವ್ರದೇ ಕುಟುಂಬ, ಅದೇ ಕುಟುಂಬಗಳೇ ಬೆಳೆದಿದ್ದು, ಯಾವ್ದನ್ನು ಬೆತ್ತೆ ಕೊಂಡ್ಕೊಂಡು ತಂದಿದ್ದೆಲ್ಲ ಇದು ಮಾಡಿದ್ದಲ್ಲ. ಹಾಗಾಗಿ ಅವಕ್ಕೂ ಒಂಥರ ಬಿಟ್ಟು ಇರೋದಿಲ್ಲ, ಆ ತರ ಆಗ್ಬಿಟ್ಟಿದ್ದಾವೆ, ಯೂನಿಟಿ ಅವರಲ್ಲಿ ಬೆಳೆದ್ಬಿಟ್ಟಿದೆ. ಬೆಣ್ಣೆಯನ್ನ ತುಪ್ಪ ಮಾಡಿ ಸಾಧ್ಯ ಆದ್ರೆ ಮಾರಾಟ ಮಾಡ್ತೀವಿ ಹಂಚಿಕೊಂಡ ಮೇಲೆ ಅಂತ ಹೇಳಿದ್ರೆ ಎಷ್ಟು ಮಾರಾಟ ಆಗ್ಬೋದು, ಎಲ್ಲೆಲ್ಲಿ ಮಾರ್ತೀವಿ? ಸಾಮಾನ್ಯವಾಗಿ ನಾವು ಹಾಗೆ ಮಾರ್ಕೆಟ್ ಅಲ್ಲಿ ಇಟ್ಟು ಅಂತ ಮಾರೋದಿಲ್ಲ. ನಮ್ದೇ ಪರಿಚಯದವರು ನೆಂಟರು ಇಷ್ಟರು ಕೇಳ್ತಾರೆ, ತುಪ್ಪ ಇದ್ರೆ ಕೊಡಿ, ಹಬ್ಬ ಹರಿದಿನಗಳಲ್ಲಿ ಒಂದ್ ಕೆಜಿ ಇದ್ರೆ ಕೊಡಿ, ಅರ್ಧ ಕೆಜಿ ಇದ್ರೆ ಕೊಡಿ ಅಂತ ಹಾಗೆ ಕೇಳ್ತಾರೆ. ಹಾಗೆ ಅವರಿಗೆ ಇದ್ರೆ ಕೊಡ್ತೀವಿ, ಬಹಳ ಕಡಿಮೆ. ಯಾಕಂದ್ರೆ ನಾವು ಮನೆಗೆ ಬಳಸಿ ನಮ್ಮವ್ರಿಗೆ ಕೊಟ್ಟು ಉಳಿದ್ರೆ ಮಾತ್ರ ನಾವು ಮಾರಾಟ ಮಾಡೋದು. ಹಾಗಾಗಿ ನೆಂಟರಿಗೆ ನಮ್ಮಂದ್ರೆ ನಮ್ಮ ನಾದಿನಿ ಅವರಿಗಾಗಲಿ, ಮನೆದು ಅನ್ನೋದೊಂದು ಪ್ರೀತಿ ಇರತ್ತಲ್ಲ, ಹಳ್ಳಿ ಮನೆದು ನಮ್ಮ ಮನೆದು ಅಂತ ಹೇಳಿ, ಹಾಗಾಗಿ ಎಲ್ಲಾ ಬೆಳೆಗಳನ್ನು ನಾವು ನಮ್ಮವರಿಗೆ ಬೇಕು ಅಂದದ್ದೆಲ್ಲ ತಗೊಂಡೋಗೋ ಸ್ವಾತಂತ್ರ್ಯ ಅವರಿಗೂ ಇದೆ, ತಗೊಂಡು ಹೋಗ್ತಾರೆ. ಮತ್ತೆ ನಿಮಗೆ ತೋಟ ಇದೆ, ಗದ್ದೆ ಇದೆ, ಅಲ್ಲೆಲ್ಲಾನು ತೊಡಗಿಸ್ಕೊಂತೀರಿ? ನಾನು ಎಲ್ಲಾ ಇದ್ರೊಳಗೂ ಹಾಗೆ ತೊಡಸ್ಕೋತೀನಿ. ಅಂದ್ರೆ ಅಷ್ಟು ಹೋಗಿ ನಾನೇ ದುಡಿತೀನಿ ಅಂತಲ್ಲ, ಕೆಲ್ಸಕ್ಕೆ ಆಳಿರ್ತಾರೆ ಅವ್ರಿಗೆ ಮಾಡ್ಬಡ್ಸೋದಿರ್ಲಿ ಅಥವಾ ಯಾವ ಇದ್ರಲ್ಲಿ ಏನ್ ಮಾಡ್ಬೇಕು, ನನ್ಗೊಂದ್ ಸ್ವಲ್ಪ ಅದೇ ಗಿಡ ನೆಡೆಯೋದ್ರೊಳಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ, ಗಾರ್ಡನಿಂಗು ಅದು ಇದು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ, ಹೊಸ ತರದ ಹಣ್ಣಿನ ಗಿಡಗಳು ಸಿಗ್ತವೆ ಅಂತಂದ್ರೆ ಎಲ್ಲಾದ್ರೂ ಸಿಕ್ಕರೆ ತರ್ತೀನಿ, ತಂದು ನೆಟ್ಟು ಮಾಡೋದು ಇದೊಂದ್ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಹಾಗೆ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಥವಾ ಅವರಿಗೆ ಹೀಗೀಗೆ ಡೈರೆಕ್ಷನ್ ಕೊಡ್ತೀನಿ, ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಹೇಳಿ. ತುಂಬ ಕುಟುಂಬ ನಿಮ್ದು, ಎಲ್ಲಾ ಸಂಬಂಧಿಗಳು, ಅಣ್ಣ ತಮ್ಮ ಮಾವ ಅತ್ತೆ ಸೊಸೆ ಎಲ್ಲರೂ ಜೊತೆಗೆ ಇದೀರಿ, ಜೊತೆಗೆ ಕೃಷಿ ಮಾಡ್ತೀರಿ, ಏನ್ ಅನ್ಸುತ್ತೆ ಈ ರೀತಿಯಾಗಿ ಎಲ್ಲರೂ ಜೊತೆಯಾಗಿರೋದು? ಸಂತೋಷ ಅನ್ಸುತ್ತೆ, ಯಾಕಂದ್ರೆ ಮನುಷ್ಯ ಸಂಘಜೀವಿ ಅಂತ ಹೇಳ್ತಾರೆ. ನೀವು ಎಷ್ಟೇ ಒಂಟಿ ಇತ್ತು ಅಂತಂದ್ರು ಒಂಟಿಯಾಗಿರೋರು ಸುಖವಾಗಿರೋದು ಬಹಳ ಕಡಿಮೆ. ನಾಲ್ಕು ಜನರ ಜೊತೆಗಿದ್ದಾಗಲೇ ಮನುಷ್ಯ ಸಂತೋಷವಾಗಿರ್ತಾನೆ. ಮತ್ತೆ ಹಳ್ಳಿ ಮನೆಗಳಲ್ಲಿ ಒಂಟಿಯಾಗಿದ್ದು ಜೀವನ ಮಾಡೋದು ಕಷ್ಟ. ಇದು ಹೇಗೆ ಅಂತಂದ್ರೆ ಸಹಬಾಳ್ವೆ, ಇಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬರದ್ದು ಸಹಬಾಳ್ವೆನೆ ಆಗಿರ್ಬೇಕು. ಇಲ್ಲಿ ಒಂಟಿಯಾಗಿ ಮಾಡೋದು ತುಂಬಾ ಕಷ್ಟ, ಬದುಕುವುದು ಕಷ್ಟ. ಎಲ್ಲರೂ ಇರೋದ್ರಿಂದ ಎಲ್ಲವನ್ನು ಸಂಭಾಳಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಒಬ್ಬರೇ ಎಲ್ಲ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ದನ ಕರ ಇರ್ತವೆ, ಮನೆಯಲ್ಲಿ ಬಂದು ಹೋಗುವವ್ರು ನೆಂಟರು ಇರ್ತಾರೆ, ಎಲ್ಲರನ್ನು ಸಂಭಾಳಿಸಬೇಕು ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದಾಗ್ಲೇ ಸುಲಭವಾಗುತ್ತೆ, ಕಷ್ಟ ಅನ್ಸೋದಿಲ್ಲ. ಎಲ್ಲವೊಬ್ಬನು ಒಬ್ಬರೇ ಮಾಡ್ಕೊಳ್ಳೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಅದಕ್ಕಾಗಿ ಹೊಂದಾಣಿಕೆನೂ ಅದು ತಂತಾನೆ ಬಂದ್ಬಿಟ್ಟಿರುತ್ತೆ. ಈ ಇದ್ರೇನೆ ಒಂಥರ ಒಂದು ಖುಷಿ ಆಗುತ್ತೆ. ನಾವು ಸಂತೋಷವಾಗಿದ್ರೆ ನಾವು ಜನರಿಗೂ ಸಂತೋಷವನ್ನು ಹಂಚಬಹುದು. ನನ್ನ ಪ್ರಕಾರ ನಾವು ಖುಷಿ ಇರಬೇಕು ಅಂದ್ರಷ್ಟೇ ನಾವು ಜನರಿಗೆ ಖುಷಿ ಕೊಡಕ್ ಸಾಧ್ಯ. ನಮ್ಮಲ್ಲಿ ಏನಿದೆಯೋ ಅದನ್ನೇ ನಾವು ಹಂಚುತ್ತಾನೆ. ಸೊ ನಾವು ಸಂತೋಷವಾಗಿರ್ಬೇಕು ಅಂತಂದ್ರೆ ನಾವು ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನ ಹೊರಗಿಂದ ಬರೋದಿಲ್ಲ. ನಾವು ನಮ್ಮ ಮನಸ್ಸೊಳಗಿಂದನೇ ನಾವು ಸಂತೋಷವನ್ನ ಹುಡುಕಬೇಕು, ಸಂತೋಷವನ್ನ ನಾವು ಇರೋದನ್ನ ಕಲಿಬೇಕು. ಆಗ ನಮ್ಮ ಸುತ್ತಮುತ್ತಲ ಪರಿಸರವು ಸಂತೋಷವಾಗಿರ್ತದೆ, ಮನೆ ವಾತಾವರಣ ಸಂತೋಷವಾಗಿರ್ತದೆ. ಅದೇ ಹೇಳಿದಲ್ಲ, ಮನೆಯಲ್ಲಿ ಗೃಹಿಣಿ ಹೇಗಿರ್ತಾಳೆ ಆ ತರದ ವಾತಾವರಣ ಮನೆಯಲ್ಲಿರುತ್ತೆ. ಮನೆಯಲ್ಲಿ ಗೃಹಿಣಿ ಸಂತೋಷವಾಗಿದ್ದಾಳೆ ಅಂತಂದ್ರೆ ಆ ಮನೆಗೆ ಎಲ್ಲ ನೆಂಟರು ಬರ್ತಾರೆ, ಜನ ಬರ್ತಾರೆ, ಎಲ್ಲರೂ ಸಂತೋಷವಾಗಿ ಬಂದು ಹೋಗಿ ಎಲ್ಲ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತಂದ್ರೆ ಯಾರಿಗೂ ಯಾರ ಅಗತ್ಯ ಅಂತ ಇಲ್ಲ. ಈಗ ಮೊದ್ಲೆಲ್ಲ ನಾವು ಸಣ್ಣವ್ರು ಇರ್ತಾವ ನಮ್ ನೆಂಟರು ಮನೆಗೆ ಅಂತಾನೆ ನಾವು ಹೋಗ್ತಿದ್ವಿ, ಅಜ್ಜನ ಮನೆ ಮಾಮನ ಮನೆ. ಈಗ ಹಾಗಲ್ಲ. ಈಗ ಹೇಗಾಗಿದೆ ಅಂತಂದ್ರೆ ಏನೋ ಒಂದು ಕಾರ್ಯ ಇದ್ರಷ್ಟೇ ಹೋಗುದು, ಇಲ್ಲ ಅಂತಂದ್ರೆ ಈ ರೆಸ್ಟೋರೆಂಟ್ಗಳಲ್ಲೋ ಲಾಡ್ಜ್ಗಳಲ್ಲೋ ಉಳಿದು ಅಂದ್ರೆ ತಿರುಗಾಡೋದಂತಂದ್ರೆ ಈ ತರ ಹೋಮ್ ಸ್ಟೇಗಳಲ್ಲಿ ರೆಸಾರ್ಟ್ಗಳಲ್ಲಿ ಇಳಿದು ರಜಾ ಮಜಾ ಮಾಡಿ ಬರೋದು ಅಂತ ಈ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಈ ತರ ಮನೆಗಳಿಗೆ ಹೋಗೋದು ಕಡಿಮೆ, ಯಾಕೆ ಯಾರಿಗೆ ತೊಂದರೆ ಕೊಡಬೇಕು, ಈ ಪರಿಸ್ಥಿತಿ ಬಂದಿದೆ. ನಾವು ಆ ತರ ವಿಚಾರ ಮಾಡಿದ್ರೆ ಎಲ್ಲವನ್ನು ಕಮರ್ಷಿಯಲ್ ಆಗಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಆ ಪರಿಸ್ಥಿತಿ ಬರಬಹುದೇನು. ಆದ್ರೆ ಆ ತರ ನಾವು ವಿಚಾರ ಮಾಡದೆ ನಮ್ಗೆ ಸಂಬಂಧಗಳಿಗೆ ನಾವು ಯಾವತ್ತು ಬೆಲೆ ಕೊಡ್ತೀವಿ ಆಗ ಸಂಬಂಧಗಳು ಈ ತರ ಕೆಟ್ಟ ಹೋಗೋದಿಲ್ಲ. ಇದಕ್ ನಮ್ಮ ಮನೇನೆ ಉದಾಹರಣೆ. ಯಾಕಂದ್ರೆ ನನ್ನ ಮಾವನ ಮನೆಯವ್ರು, ನನ್ನ ಮಾವನ ಮನೆಯವ್ರು ಇರ್ಲಿ, ಅತ್ತೆ ಮನೆಯವ್ರು ಇರ್ಲಿ, ನನ್ನ ತವ್ರ ಮನೆ ಎಲ್ಲಾ ನೆಂಟರು ನಮ್ಮ ಮನೆಗೆ ರಜೆ ಬಂತು ಅಂತಂದ್ರೆ ಒಂದು ನಂದಗೋಕುಲ ತರ ಅನ್ಬಹುದು. ಮಕ್ಕಳು ಇರ್ತಾರೆ, 15-20 ಮಕ್ಳು ಇರ್ತಾರೆ ನಮ್ಮ ಮನೆಯಲ್ಲಿ ರಜಾ ಅಂತಂದ್ರೆ. ಅವ್ರಿಗೆ ಇದು ನಮ್ಮ ಹಾಲ್ ಕಾಣ್ತಿದ್ಯಲ್ಲ ಇಷ್ಟು ಉದ್ದ, ಇಲ್ಲಿಂದ ಅಲ್ಲಿ ತನಕನು ಮಕ್ಳು ಹಾಸಿಗೆ ಹಾಸ್ಕೊಂಡು ಮಲಗಿ ಒಂಥರ ನನ್ಗೆ ನನ್ನ ಬಾಲ್ಯದ ನೆನಪಾಗುತ್ತೆ. ನಾವು ಬಾಲ್ಯದಲ್ಲಿ ಹೀಗೆ ಇದ್ವಿ, ಆದ್ರೆ ಈಗ ಈ ಕಾಲ ಸಿಗೋದು ಕಷ್ಟ. ಈಗ ಅಪರೂಪ ಈ ತರ ಸಿಗೋದು, ಹಳ್ಳಿ ಮನೆಗಳಲ್ಲೇ ಇರಬಹುದು ಮೋಸ್ಟ್ಲಿ, ಪೇಟೆ ಮನೆಗಳಲ್ಲಂತೂ ಸಿಗೋದು ಕಷ್ಟ ಆಗಿದೆ. ಆ ತರ ಇದು ನಮ್ಮ ಮನೆಯಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ, ಖುಷಿ ಆಗುತ್ತೆ. ಪೇಟೆ ಮನೆಯಲ್ಲಿ ಎಲ್ಲಾ ಪೇಟೆಯಲ್ಲಿದ್ದವರು ರಜೆ ಸಿಕ್ತು ಅಂತಂದ್ರೆ ವರ್ಷಕ್ಕೊಂದ್ಸಲ ಆದ್ರೂ ಬಂದು ಹೋಗ್ತಾರೆ, ನಮ್ ಕಷ್ಟ ಸುಖ ಕೇಳ್ತಾರೆ. ನಾವು ಹೋಗೋದು ಕಡಿಮೆ, ಯಾಕಂದ್ರೆ ನಮ್ಗೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಯೂ ನಮ್ಗೆ ಅದೇ ಇಷ್ಟೊಂದು ದನಗಳಿದಾವೆ, ನಾಯಿ ಇದೆ, ಬೆಕ್ಕಿದೆ, ಮತ್ ಸೀಸನ್ ಅಲ್ಲಿ ಆ ಕೆಲಸ ಆಗ್ಲೇಬೇಕು. ಈಗ ಇಲ್ಲ ನಾಳೆ ಮಾಡ್ತೀನಿ ಬಿಡು ಅಂತ ಹಾಕ್ಲಿಕ್ಕೆ ಆಗೋದಿಲ್ಲ. ಭತ್ತದ ಬೀಜ ಹಾಕ್ಬೇಕಾದ್ರೆ ಭತ್ತದ ಬೀಜ ಆ ಸಮಯದಲ್ಲೇ ಹಾಕ್ಬೇಕು, ತೂರ್ಬೇಕಾದ್ರೆ ಅದೇ ಸಮಯದಲ್ಲೇ ತೂರ್ಬೇಕು, ಅದೇ ಸಮಯದಲ್ಲೇ ಕಟಾವು ಮಾಡ್ಬೇಕು, ಅದಕ್ಕೊಂದೊಂದು ಸಮಯ ಇರ್ತದೆ. ಆ ಕೃಷಿಯಲ್ಲಿ ನಿರಂತರವಾದ ಕೆಲಸ, ಒಂದ್ ಇದ್ ಮುಗಿತು ಅಂತ ಕೂಡ ಇವತ್ ಮುಗಿತು ರೆಸ್ಟು ಅಂತ ಇಲ್ಲ, ಅದಾದ್ಮೇಲೆ ಇನ್ನೊಂದು ಇನ್ನೊಂದು ಅಂದ್ರೆ ನಿರಂತರತೆ ಇರ್ತದದು. ಒಂದಾದ ಕೂಡಲೇ ಒಂದು ಕೆಲಸಗಳು ಆಗ್ತಾ ಇರ್ಬೇಕು. ಅದು ಎಲ್ಲರೂ ಜೊತೆಗಿರೋದ್ರಿಂದ ಅದು ಸುಲಭವಾಗಿ ಅದು ನಡೀತಾ ಇರ್ತದೆ. ಬೇಟೆಯವ್ರ ತರ ಆತರ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರೆ ಒಟ್ಟಿಗೆ ಇರೋದ್ರಿಂದ ಓಡಾಡ್ ಬರಬಹುದು. ಹೇಗಂತಂದ್ರೆ ಈಗ ನಾನು ಎಲ್ಲೋ ಒಂದ್ 4 ದಿವಸ ನನ್ನ ತವ್ರ ಮನೆಗೋ ಎಲ್ಲೋ ಹೋಗಿ ಬರಬಹುದು, ಒಂದೇ ಸಲಕ್ಕೆ ಆಗೋದಿಲ್ಲ ಅಷ್ಟ. ಅದನ್ನೆಲ್ಲಾನು ಸಂತೋಷದಿಂದ ಸ್ವೀಕಾರ ಮಾಡಿದ್ರಿ. ಅಂದ್ರೆ ಅಪ್ಪನ ಅಪ್ಪ ಅವ್ವ ಕೊಟ್ಟಂತ ಒಂದು ಸಂಸ್ಕಾರ, ಆ ಸಂಸ್ಕಾರನೇ ಮುಂದುವರೆದಿರ್ಬೋದು ಇರ್ಬಹುದು. ನನ್ಗೆ ಗಂಡನ ಮನೇನು ಒಳ್ಳೆಯದಿದೆ, ಅವರು ಗಂಡನ ಮನೆಯ ಸಂಸ್ಕಾರನು ಅಷ್ಟೇ ಒಳ್ಳೆ ಸಂಸ್ಕಾರವಂತರು. ತವ್ರ ಮನೆಯಲ್ಲೂ ಅಷ್ಟೇ, ನಮ್ಗೆ ಇದೇ ತರದ್ದು ಇದ್ರಲ್ಲೇ ಮೋಸ್ಟ್ಲಿ ಸುತ್ತಮುತ್ತ ನೋಡಿ ಬೆಳೆದಿದ್ದೆ ಹೀಗೆ ಇರಬಹುದು ಅನ್ಸುತ್ತೆ ನನಗೆ. ಹಾಗಾಗಿ ಇರಬಹುದು ಸಂಸ್ಕಾರನು ಇರಬಹುದು. ನೀವು ಓದಿದಿರಿ, ಓದಿದ್ಮೇಲೆ ಪೇಟೆಯ ಶೈಲಿಯ ಜೀವನಕ್ಕೆ ಹಾತೊರಿತಾ ಇರ್ತೀವಿ. ಮತ್ತೆ ಬಂದ್ವಿ ಹಳ್ಳಿಯೊಳಗೆ, ಕೃಷಿ, ದನ ಕರುಗಳು ಇದ್ರೊಳಗನೆ ಆಯ್ತು. ನಾವು ಮಾನಸಿಕವಾಗಿ ಅದಕ್ಕೆ ತಯಾರಾಗಿರ್ಬೇಕು, ಇಲ್ಲಾಂದ್ರೆ ಬಂದದ್ದನ್ನ ಸರಿಯಾಗಿ ಸ್ವೀಕಾರ ಮಾಡಬೇಕು. ಹೇಗಾಯ್ತು ಮೊದ್ಲು ಮೊದ್ಲು ನನಗೂ ಆತರ ಅಂದ್ರೆ ಅವಾಗ ಬುದ್ಧಿ ಬಲ್ತಿರೋದಿಲ್ಲ. ಮದ್ವೆ ಆಗದ ಹೊಸ್ತರಲ್ಲೂ ನಮ್ದು ಒಂಥರ ಬೇರೆದೇ ಕಲ್ಪನೆ ಇರ್ತದೆ. ನಾನು ಡಿಗ್ರಿ ಆಗಿದ್ದು, ಬಿಕಾಂ ಮಾಡಿದ್ದು, ಡಿಗ್ರಿ ಮುಗಿದು ಒಂದು ವರ್ಷಕ್ಕೆ ಮದ್ವೆ ಆಯ್ತು. ಈಗ ಹೇಗಿದೆ, ಫಸ್ಟ್ ಜಾಬ್ ಮಾಡಿನೇ ಆಮೇಲೆ ಗಂಡನ್ ಹುಡ್ಕೋ ವಿಚಾರ ಮಾಡ್ತಾರೆ. ಎಜುಕೇಶನ್ ಆಮೇಲೆ ಜಾಬ್ ತನ್ನ ಕಾಲ್ ಮೇಲೆ ನಿಂತ ಮೇಲೆ ಆಗ ಹಾಗಿರ್ಲ. ಹಾ, ಬದುಕಿಗೆ ಬೇಕಾದಷ್ಟು ಎಜುಕೇಶನ್ ಆಯ್ತು, ಒಳ್ಳೆ ಗಂಡ ಸಿಕ್ತಾ ಮದ್ವೆ ಮಾಡು, ಹೀಗಿತ್ತು. ಅದೇ ಆತರ ಮದ್ವೆ ಆಗಿ ಬಂದ್ ಆವಾಗ್ಲೂ ಒಂದ್ ಸ್ವಲ್ಪ ಕನಸುಗಳಿರ್ತವೆ. ಗಂಡನ ಜೊತೆ ತಿರುಗಾಡ್ಲಿಕ್ಕೆ ಹೋಗ್ಬೇಕು, ಪೇಟೆ ನೋಡ್ಬೇಕು, ಒಳ್ಳೆ ಒಳ್ಳೆ ಖರೀದಿ ಮಾಡ್ಬೇಕು, ಹಾಗ ಅನಿಸ್ತಿತ್ತು. ಅವಾಗೆಲ್ಲ ಸ್ವಲ್ಪ ಬೇಜಾರಾಗ್ ಆಮೇಲೆ ನಿಧಾನವಾಗಿ ಅದು ಮೋಸ್ಟ್ಲಿ ನೀವ್ ಹೇಳ್ದಾಗೆ ಸಂಸ್ಕಾರ ಇರಬಹುದು. ಮನ್ಸಿಗೆ ಮನಸ್ಸನ್ನ ನಾವು ತಯಾರಿ ಮಾಡ್ಕೊಳ್ಳೋದು ಅದ್ರಲ್ಲಿ, ಅದೇ ಒಂಥರ ಒಂದು ಘರ್ಷಣೆ ಇರುತ್ತೆ ಅವಾಗ. ಅದ್ರ ಹಿಂದ್ ಹೋಗಿ ನನ್ನ ಸಂತೋಷವನ್ನು ನಾನು ಹಾಳು ಮಾಡ್ಕೋಬಾರದು. ಹಾಗಾಗಿ ಮನಸ್ಸಿನ ಬದಲಾವಣೆಯೊಂದಿಗೆ ಇದ್ರ ಜೊತೆಗೆ ಹೊಂದ್ಕೊಂಡೋಗಿ, ಅದ್ರ ಜೊತೆಗೆ ನಾನು ಹಾಗೆ ಸೋಷಿಯಲ್ ಅಲ್ಲೂ ಇದ್ದೀನಿ ಅಂತ. ಬರೀ ಮನೆ ದನ ಕರು ಇಷ್ಟೇ ಮಾಡ್ಕೊಂಡು ಅಂತ ಇಲ್ಲ. ಅದಕ್ಕಾಗಿ ನಾನು ಮಹಿಳೆಯರಿಗಾಗಿ ಒಂದು ಸ್ವಸಹಾಯ ಸಂಘವನ್ನ ಕಟ್ಕೊಂಡು ಈಗ ಸುಮಾರು 1-2 ವರ್ಷ ಆಯ್ತು ಸ್ವಸಹಾಯ ಸಂಘ ಕಟ್ಕೊಂಡು, ಒಳ್ಳೆ ಚೆನ್ನಾಗಿ ನಡೀತಾ ಇದೆ ನಮ್ದು. ಸಾಕಷ್ಟು ಕಡೆ ಆ ಮೂಲಕ ನಾನು ತಿರುಗಾಡಿ ಬಂದಿದ್ದೇನೆ ಸ್ವಸಹಾಯ ಸಂಘದ ಮೂಲಕ. ತಮಿಳ್ನಾಡು ತನಕನು ಹೋಗಿ ಬಂದಿದ್ದೀವಿ ನಾವು ಸಂಘದ ಮೆಂಬರ್ಸ್. ಹೋಮ್ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಮಾಡಿ ಮಾರಿ ಎಲ್ಲ ಅನುಭವಗಳನ್ನು ಇವಂದ ಇದ್ದ ಹಳ್ಳಿಯಲ್ಲಿಯೇ ಇದಿಷ್ಟೇ ಎಲ್ಲ ಮಾಡಿಕೊಂಡು ಪ್ರಯೋಗಕ್ಕೆ ಒಡ್ಡಿಸ್ಕೊಂಡು ಇಷ್ಟು ವರ್ಷ ತನಕ ಇಷ್ಟು ಪರಿಪಕ್ವ ತನಕ್ಕೆ ಬರ್ಲಿಕ್ಕೆ ಆಗಿದ್ದು. ಹೀಗೆ ವಾಣಿಯವರು ನಿಮ್ ಜೊತೆ ಮಾತಾಡ್ಕೊಂತ ಕುಂತ್ರೆ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾನೆ ಇರ್ತವೆ. ಇಷ್ಟೆಲ್ಲ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು, ನಿಮಗೂ ಕೂಡ ಧನ್ಯವಾದ. ಹೈನುಗಾರಿಕೆ ಅನುಭವಗಳ ಕುರಿತು ಜೋಯಿಡಾದ ವಾಣಿ ರಾಘವೇಂದ್ರಪ್ಪಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಇನ್ನು ಮುಂದೆ ಕೇಳಿ, ಪೌಷ್ಟಿಕ ಕೈತೋಟ ಕುರಿತು ಮಾಹಿತಿ ನೀಡುತ್ತಾರೆ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ರವಿ ವೈ. ನನ್ನ ಹೆಸರು ಡಾಕ್ಟರ್ ರವಿ ವೈ ಅಂತೇಳಿ, ಕೃಷಿ ವಿಜ್ಞಾನ ಕೇಂದ್ರ ಸಿರಿಸಿಯಲ್ಲಿ ಗೃಹ ವಿಜ್ಞಾನ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಮಾತಾಡ್ತಾ ಇರೋದು ನ್ಯೂಟ್ರಿಷನ್ ಗಾರ್ಡನ್ ಅಂತೇಳಿ. ಸೊ ನ್ಯೂಟ್ರಿಷನ್ ಗಾರ್ಡನ್ ಏನು ಗಾರ್ಡನ್ ಅಂತಂದ್ರೆ, ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಒಂದು ಫ್ಲಾಗ್ಶಿಪ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಇದು ಸುಮಾರು ಒಂದು 60 ಜನಕ್ಕೆ ಕೊಟ್ಟು ನಾವೇನಪ್ಪ ಅಂತಂದ್ರೆ ಅವರು ಮನೆ ಸುತ್ತಮುತ್ತ ಬೆಳೆದ್ಬಿಟ್ಟು ಅವರು ಏನಪ್ಪ ಮನೆಯಲ್ಲಿ ಏನಪ್ಪ ಅಂದ್ರೆ ಅಪೌಷ್ಟಿಕತೆ ಏನಿರುತ್ತಲ್ಲ ಆ ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಅಥವಾ ನಾವು ಡಯಟರಿ ಡೈವರ್ಸಿಫಿಕೇಶನ್ ಅಂತೀವಿ, ಸಮತೋಲನ ಆಹಾರ ಅಂತ ಏನು ಹೇಳ್ತೀವಲ್ಲ, ಆ ಸಮತೋಲನ ಆಹಾರನ ಕಾಪಾಡ್ಕೊಳ್ಳಿಕ್ಕೆ ಈಗ ಉದಾಹರಣೆಗೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಡಯಟರಿ ಡೈವರ್ಸಿಫಿಕೇಶನ್ ಚೆನ್ನಾಗಿದೆ. ಸೊ ಎಲ್ಲರಿಗೂ ಸರಿಯಾದ ಪ್ರಮಾಣದಲ್ಲಿ ಆಹಾರ ಸಿಗ್ತಾ ಇದೆ. ವಿತ್ ದಟ್ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಕಬ್ಬಿಣಾಂಶದ ಕೊರತೆ ಅಂತ ಹೇಳ್ತೀವಿ, ಆಮೇಲೆ ಮಕ್ಕಳಲ್ಲಿ ಸಸಾರಜನಕ ಅಂತ ಹೇಳ್ತೀವಿ, ಪ್ರೋಟೀನ್, ಈ ಎಸ್ಪೆಷಲಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿ ಮತ್ತೆ ವಿಟಮಿನ್ ಡೆಫಿಷಿಯನ್ಸಿ ತುಂಬಾ ಇದೆ ಹಳ್ಳಿಗಳಲ್ಲಿ ಇನ್ನೂ ಕೂಡ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಈ ಪ್ರೋಟೀನ್ ಡೆಫಿಷಿಯನ್ಸಿಯಿಂದ ಏನಾಗುತ್ತಪ್ಪ ಅಂತಂದ್ರೆ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಆಮೇಲೆ ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಈ ವಯಸ್ಕರ ಅದೇ ಹೆಣ್ಣು ಮಕ್ಕಳಲ್ಲಿ ಇರುತ್ತೆ, ಆಮೇಲೆ ಪ್ರೆಗ್ನೆಂಟ್ ವುಮನ್ಗಳಲ್ಲಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರೋಗ್ರಾಮ್ ಇಂದ ಏನಪ್ಪಾ ಅಂದ್ರೆ ಏನು ಫ್ಲಾಗ್ಶಿಪ್ ನ್ಯೂಟ್ರಿಗಾರ್ಡನ್ ಅಂತ ಏನಿದೆಯಲ್ಲ, ಈ ಒಂದು ಏನಪ್ಪಾ ಅಂದ್ರೆ ಅವರ ಹೊಲದಲ್ಲಿ ಒಂದು ಗುಂಡೆ ಅಥವಾ ಅರ್ಧ ಗುಂಡೆ ಅಥವಾ ಅವ್ರ ಮನೆ ಹಿಂದ್ಗಡೆ ಎಲ್ಲಾ ತರದ ತರಕಾರಿಗಳನ್ನ ಮತ್ತೆ ಸೊಪ್ಪುಗಳನ್ನ ಬೆಳೆದು ಬಿಟ್ಟು ತಮ್ಮ ಮನೆಯಲ್ಲಿ ತಿನ್ಲಿಕ್ಕೆ ಮಾಡಿರುವಂತ ಪ್ರೋಗ್ರಾಮ್ ಇದು. ಸೊ ಈ ಒಂದು ಪ್ರೋಗ್ರಾಮ್ ಇಂದ ಏನಪ್ಪಾ ಅಂತಂದ್ರೆ ಆ ಹೆಣ್ಣು ಮಕ್ಕಳೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ನಾವು, ನಮ್ಗೆ ಎಷ್ಟು ತಿನ್ಬೇಕು, ಎಷ್ಟು ತಿನ್ಬಾರ್ದು, ಯಾವ ತಿಂದ್ರೆ ಚೆನ್ನಾಗಿ ಅಂತೇಳಿ. ಉದಾಹರಣೆಗೆ ಏನಾಗ್ತದಪ್ಪ ಅಂತಂದ್ರೆ ಎಲ್ಲರೂ ಏನಪ್ಪಾ ಅಂದ್ರೆ ಅನ್ನ ಸಾಂಬಾರ್ ತಿನ್ಬಿಡ್ತೀವಿ ನಾವು, ಹೊಟ್ಟೆ ಒಂದು ತುಂಬುತ್ತೆ ಹೊರತು ಅದರಿಂದ ನಮ್ಗೆ ಬೇಕಾದ ಪೋಷಕಾಂಶಗಳು ಸಿಗೋದಿಲ್ಲ. ನಮಗೆ ಬೇಕಾದ ಪೋಷಕಾಂಶಗಳು ಅಂತಂದ್ರೆ ನಾವು ಹೆಂಗೆ ಒಂದು ಬೆಳೆಗೆ ಎಲ್ಲ ರೀತಿಯ ಪೊಟ್ಯಾಶಿಯಮ್ ಕ್ಯಾಲ್ಸಿಯಮ್ ಎಲ್ಲ ಯಾವ ತರ ಕೊಡ್ತೀವಲ್ಲ ಹಂಗೆ ನಮ್ಮ ದೇಹಕ್ಕೂ ಕೂಡ ವಿಟಮಿನ್ ಎ ಬೇಕಾಗ್ತದೆ, ಜೀವಸತ್ವ ಎ ಅಂಶ ಬೇಕಾಗ್ತದೆ, ಜೀವಸತ್ವ ಸಿ ಅಂಶ ಬೇಕಾಗ್ತದೆ, ಕಬ್ಬಿಣಾಂಶ ಬೇಕಾಗ್ತದೆ, ಐರನ್ ಬೇಕಾಗ್ತದೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ನಮಗೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸೊಪ್ಪು ಮತ್ತು ತರಕಾರಿಗಳನ್ನ ತಿನ್ನೋದ್ರಿಂದ ಏನಪ್ಪಾ ಅಂದ್ರೆ ಈ ಒಂದು ಡೆಫಿಷಿಯನ್ಸಿ ಏನಂತ ಹೇಳ್ತೀವಲ್ಲ ಇದನ್ನ ಹೋಗಲಾಡಿಸಬಹುದು. ಆಮೇಲೆ ಸಮತೋಲನ ಆಹಾರನು ಕೂಡ ನಾವು ಕಾಪಾಡ್ಕೋಬಹುದು. ಆಮೇಲೆ ಅವಾಗ್ಲೇ ಹೇಳಿದ್ರೆ ಸಮತೋಲನ ಆಹಾರ ಅಂದ್ರೆ ಏನು, ನಾವು ತಿನ್ನುವಂತ ಆಹಾರದಲ್ಲಿ ಏಕದಳ ಧಾನ್ಯದ ಒಂದು ಪದಾರ್ಥ ಇರಬೇಕು, ದ್ವಿದಳ ಧಾನ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ಆಹಾರ ಇರಬೇಕು, ಆಮೇಲೆ ಸೊಪ್ಪು ತರಕಾರಿಗಳಿರ್ಬೇಕು. ಅದೇ ರೀತಿಯಾಗಿ ಸೊ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಅಂತ ಏನ್ ಹೇಳ್ತೀವಲ್ಲ ಎಣ್ಣೆ ಪದಾರ್ಥಗಳೇನಂತೀವಲ್ಲ ಈ ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಅದನ್ನ ಸ್ವಲ್ಪ ನಾವು ಕಡಿಮೆ ಪ್ರಮಾಣದಲ್ಲಿ ತಿನ್ಬೇಕು. ಈ ಸೊಪ್ಪು ಮತ್ತು ತರಕಾರಿಗಳನ್ನ ಏನಪ್ಪಾ ಅಂದ್ರೆ ನಾವು ಎಷ್ಟು ತಿಂದ್ರು ಒಳ್ಳೇದೇ ಆರೋಗ್ಯಕ್ಕೆ. ಆಗ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ದಿನನಿತ್ಯ ನಾವು ಆಹಾರ ಪದ್ಧತಿ ಏನಿದೆಯಲ್ಲ ಒಂದು ಆಹಾರ ಪದ್ಧತಿಯಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೊಪ್ಪು ತರಕಾರಿಗಳು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರುತ್ತೆ. ಬೇಡದೇ ಇರುವಂತಹ ವೈರಸ್ಗಳನ್ನ ನಮ್ಮ ದೇಹದಲ್ಲಿ ಏನು ಬಂತು ಅಂದ್ರೆ ವಿರುದ್ಧ ಹೋರಾಡಲಿಕ್ಕೆ ಈ ಒಂದು ಸೊಪ್ಪು ಮತ್ತು ತರಕಾರಿಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಡೆಫಿಷಿಯನ್ಸಿ ಅಂತ ಹೇಳಿದ್ನಲ್ಲ ಅವನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸೊ ಇದು ಒಂದು ನ್ಯೂಟ್ರಿಷನ್ ಗಾರ್ಡನ್ ತುಂಬಾ ಸಹಕಾರಿ ಆಗ್ತದೆ. ಈ ಉದಾಹರಣೆ ಹೇಳೋದಾಯ್ತಂದ್ರೆ ನಮ್ಮ ದೇಶದಲ್ಲಿ ಸುಮಾರು 80% ಮತ್ತು ಹೆಣ್ಣು ಮಕ್ಕಳು ಕಬ್ಬಿಣಾಂಶದ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಪಿರಿಯಡ್ಸ್ ಪ್ರಾಬ್ಲಮ್ ಆಗೋದ್ರಿಂದ ಏನಪ್ಪಾ ಅಂತಂದ್ರೆ 80% ಹೆಣ್ಣು ಮಕ್ಕಳು ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಕೊರತೆಯಿಂದ ಬಳಲ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಕಬ್ಬಿಣಾಂಶ ನಾವು ಹೋಗಲಾಡಿಸ್ಲಿಕ್ಕೆ ಏನಪ್ಪಾ ಅಂದ್ರೆ ಈ ಕಬ್ಬಿಣಾಂಶ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತಪ್ಪ ಅಂತಂದ್ರೆ ಸೊಪ್ಪು, ಹಸಿರು ಸೊಪ್ಪುಗಳು ಏನಂತ ಹೇಳ್ತೀವಲ್ಲ ಪಾಲಕ್ ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಗಿರಿರಾಜ ಸೊಪ್ಪು ಇರ್ಬೋದು, ಆಮೇಲೆ ಈ ತರ ಸೊಪ್ಪುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಈ ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ಏನಪ್ಪಾ ಅಂದ್ರೆ ಈ ಕಬ್ಬಿಣಾಂಶದ ಕೊರತೆಯನ್ನು ಹೋಗಲಾಡಿಸಬಹುದು. ಅದರ ಜೊತೆಗೆ ಮಕ್ಕಳಲ್ಲಿ ಎಸ್ಪೆಷಲಿ ಈ ಸಸಾರಜನಕ್ಕೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಆ ಒಂದು ಬೆಳೆಯುವ ಹಂತದಲ್ಲಿರುವ ಮಕ್ಕಳಿಗೆ ಸಸಾರಜನಕ ಅಂಶ ಅಂತ ಏನ್ ಹೇಳ್ತೀವಿ, ಪ್ರೋಟೀನ್ ಫುಡ್ಸ್ ಅಂತ ಹೇಳ್ತೀವಿ. ಪ್ರೋಟೀನ್ ಫುಡ್ಸ್ ಅಂದ್ರೆ ಯಾವ ಅಂತ ಕೇಳ್ಬೋದು ನೀವೆಲ್ಲ. ಪ್ರೋಟೀನ್ ಎಲ್ಲೆಲ್ಲಿರುತ್ತಪ್ಪ ಅಂದ್ರೆ ಒಂದು ಹಾಲಿನಲ್ಲಿರುತ್ತೆ, ಒಂದು ಮೊಟ್ಟೆಯಲ್ಲಿರುತ್ತೆ, ಆಮೇಲೆ ಮೀನು ಮಾಂಸಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಬಿಟ್ಟರೆ ನಮಗೆ ದ್ವಿದಳ ಧಾನ್ಯಗಳಲ್ಲಿ 12-14% ಅಷ್ಟೇ ನಮಗೆ ಪ್ರೋಟೀನ್ ಸಿಗುತ್ತೆ. ಸೊ ನಮ್ಗೆ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಕೇಳಿದ್ರೆ ದ್ವಿದಳ ಧಾನ್ಯಗಳು. ನಮ್ಮ ದಿನನಿತ್ಯ ಜೀವನದಲ್ಲಿ ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಆ ಪ್ರೋಟೀನ್ ಇರುವಂತ ಆಹಾರ ಪದಾರ್ಥ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಅವ್ರ ಬೆಳವಣಿಗೆ ಚೆನ್ನಾಗಾಗ್ತದೆ. ಸೊ ಅದ್ರ ಜೊತೆಗೆ ಸೊಪ್ಪು ತರಕಾರಿಗಳು ತಿನ್ನೋದ್ರಿಂದ ಏನಪ್ಪಾ ಅಂದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಇವಾಗ COVID-19 ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಇದೆ. ಸೊ ಇದು ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತಂದ್ರೆ ನಾವು ಯಾವುದೇ ಮೆಡಿಸಿನ್ ನಮಗೆ ಬೇಕಾಗಿಲ್ಲ. ಏನಪ್ಪಾ ಅಂದ್ರೆ ಒಂದೇ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಸರಿಯಾಗಿತ್ತು ಅಂತಂದ್ರೆ ಯಾವುದೇ ಒಂದು ವೈರಸ್ ವಿರುದ್ಧ ನಾವು ಹೋರಾಟ ಮಾಡಬಹುದು. ಈಗ ನೋಡಿ, ಈಗ ನಾವು ಕೊರೋನಾ ವೈರಸ್ ಬಂತು ಅಂತ ಇಟ್ಟುಕೊಳ್ಳಿ, ಆ ಕೊರೋನಾ ವೈರಸ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಏನು ಆಹಾರ ಬೇಕು ಅಂತ ಕೇಳಿದ್ರೆ ನಿಮಗೆ ರೋಗ ನಿರೋಧಕ ಶಕ್ತಿ ಇತ್ತಂದ್ರೆ ಯಾಕೆ ಕೊರೋನಾ ಬರೋದಿಲ್ಲ, ಏನು ಬರೋದಿಲ್ಲ. ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿ ಇರುವ ಆಹಾರ ಪದಾರ್ಥಗಳು ಯಾವ ಅಂದ್ರೆ ಜೀವಸತ್ವ ಸಿ ಅಂಶ ಇರುವ ಪದಾರ್ಥಗಳನ್ನು ನಾವು ಸೇವನೆ ಮಾಡಿದ್ದೇ ಆದಲ್ಲಿ ನಾವು ಡೆಫಿನೆಟ್ಲಿ ನಾವು ಕೊರೋನಾ ವೈರಸ್ ವಿರುದ್ಧ ನಾವು ಹೋರಾಟ ಮಾಡಬಹುದು. ಈ ಜೀವಸತ್ವ ಸಿ ಅಂಶ ಅಂದ್ರೆ ಉಳಿ ಪದಾರ್ಥಗಳು ಏನಂತ ಹೇಳ್ತೀವಲ್ಲ, ಈ ಉಳಿ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಅದು ಜೀವಸತ್ವ ಸಿ ಅಂಶ ಜಾಸ್ತಿ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಆಮೇಲೆ ದಿನನಿತ್ಯ ಏನಪ್ಪಾ ಅಂತಂದ್ರೆ ಬೆಳಗಿನ ಸಮಯದಲ್ಲಿ ಕಷಾಯಗಳನ್ನ ಮನೆಯಲ್ಲೇ ತಯಾರಿ ಮಾಡಿ ಕುಡಿಯಿರಿ. ಇದರಿಂದ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಮುಂಡಗೋಡು ತಾಲೂಕು ಸಂಬಂಧಪಟ್ಟಂಗೆ ಒಂದು 2 ವಿಲೇಜ್ ಅಲ್ಲಿ ಕೊಟ್ಟಿದೀವಿ. ಸೊ ಮತ್ತೆ ಈಗ ಮತ್ತೆ ಬೇರೆ ವಿಲೇಜ್ ಅಲ್ಲಿ ನೋಡ್ತಾ ಇದೀವಿ. ಸೊ ಆ ವಿಲೇಜ್ ಅಲ್ಲಿ ಕೂಡ ಅವರಿಗೆ ಒಂದು 60 ಜನಕ್ಕೆ ಆಗುವಷ್ಟು 60 ಜನಕ್ಕೆ ಮತ್ತೆ ಬೀಜ ಮತ್ತು ಸಸಿಗಳನ್ನ ನಾವು ವಿತರಣೆ ಮಾಡ್ತೀವಿ. ನಮ್ಮ ಕಡೆಯಿಂದ ನಾವು ಅದು ಕ್ರಿಯಾ ಯೋಜನೆ ಕೊಟ್ಟಿದೀವಿ, ಅದು ಸ್ಯಾಂಕ್ಷನ್ ಆಗಿ ಬಂತು ಅಂದ್ರೆ ಮತ್ತೆ ನಾವು ರೈತರಿಗೆ ನಾವು ಅದನ್ನ ಕೊಡ್ತೀವಿ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ. ಪೌಷ್ಟಿಕ ಕೈತೋಟ ಕುರಿತು ಮಾಹಿತಿ ನೀಡಿದವರು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ರವಿ ವೈ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಪೀರಪ್ಪ ದುರ್ಗಪ್ಪ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಭಜನಾ ಪದಗಳು. ಮೊದಲಿಗೆ ದೇವರಿಗೆ ಹೂವನ್ನಿಟ್ಟು ಪೂಜೆ ಮಾಡುವಾಗ ಹಾಡುವ ಹಾಡು. ಬಾಳೋಕೋರ್ ಕರ್ಗೆ ತೋಡೆ ಮೇಲೋತು ಬಾಗೆ ಬಾಳೋಕೋರ್ ಕರ್ಗೆ ತೋಡೆ ಮೇಲೋತು ಹೋಳಿ ಹಬ್ಬದ ಸಮಯದಲ್ಲಿ ಹಾಡುವ ಹಾಡು ಕೂದೆ ಕೂರೆ ಸಾರಿ ರಾತ ಚಾಂದೇ ಕೂರ ಕೂದೆ ಕೂರೆ ಸಾರಿ ರಾಂದೇ ಕೂರ ಚಾಂದ ಮಾಯಿ ದೋಳೋ ಸಾರ ಚಾಂದೇ ಕೂರ ಕೂದೆ ಕೂರೆ ಚಂದ ಮಾಯಿ ದೋಳ ನಸಾಬ ಚಂದ ದೇಪುರ ಅವಜಿ ಚಂದ ಮಾಯಿ ಹರೋಲ ಸಾರ ಚಂದ ದೇಪುರ ರಾಮ ಚಲೆ ಚಮಣ ಚಲೆ ರೆ ಧರತಿ ಪ ರಾಮ ಚಲೆ ಚಮಣ ಚಲೆ ರೆ ಧರತಿ ಪ ಮಾಯಿ ಮಾಯಿ ಲಂಕಾ ಚಲೆ ರೆ ಹನುಮಾನ ಹವೆ ಹವೆ ಸೀತಾ ಸರಿ ಕೀ ಓರಿ ನಾರ್ ವಜಿ ರಾಮೇಶ್ವರಿ ಕೋ ಭರತಾರ್ ಬಾವಾ ಲುಲ ಪಡರೆ ಬಾಗೆ ಬಾವಾ ಹುಲ ಪಡರೆ ಬಾಗೆ ರಾಮ ಚಲೆ ಲಚಮಣ ಚಲೆ ರೆ ಧರತಿ ಪ ರಾಮ ಚಲೆ ಲಚಮಣ ಚಲೆ ರೆ ಧರತಿ ಪರ ಅಜಿ ಬಾಯಿ ಬಾಯಿ ಲಂಕಾ ಸರಿ ಹನುಮಾನ ಬಾಯಿ ಬಾಯಿ ಸೀತಾ ಸರಿ ಕೋರಿ ನಾರ್ ಅಜಿ ರಾಮೇಶ್ವರಿ ಗೋವರ್ತಾರ್ ಗೇಣಿ ಹುಲ ಪಡರೆ ಬಾಗೆ ಮ ಗೇಣಿ ಹುಲ ಪಡರೆ ಬಾಗೆ ಮುಂಡಗೋಡ ತಾಲೂಕು ಹುನಗುಂದದ ಪೀರಪ್ಪ ದುರ್ಗಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಭಜನಾ ಪದಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. Oh,